ಮಹಾದೇವ ಶಿವ ಶಂಭೋ, ಮಹಾದೇವ ಶಿವ ಶಂಭೋ, ಶ್ರೀ ಮಹಾದೇವ ಶಿವ ಶಂಭೋ, ಶ್ರೀ ಮಹಾದೇವ ಶಿವ ಶಂಭೋ, ಶ್ರೀ ಮಹಾದೇವ ಶಿವ ಶಂಭೋ, ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ, ಸಹಸ್ರಕೋಟಿ ಜನಪಾಲ ಪಾವನ ಸಾಧು ಸಂರಕ್ಷಣ, ಪಾವನ ಸಾಧು ಸಂರಕ್ಷಣ, ಪಾವನ ಮಹಾದೇವ ಶಿವ ಶಂಭೋ, ಶ್ರೀ ಮಾರ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ, ಸರ್ವೇಶ್ವರ ಕರುಣಾಕರ ಮೂರ್ತಿ, ಸರ್ವೇಶ್ವರ ಕರುಣಾಕರ ಮೂರ್ತಿ, ಸರ್ವೇಶ್ವರ ಕರುಣಾಕರ ಮೂರ್ತಿ, ಸಾಮಗಾನ ಪ್ರಿಯವೇದ ಪೂರ್ತಿ, ಸರ್ವೇಶ್ವರ ಕರುಣಾಕರ ಪ್ರಿಯವೇದ ಪೂರ್ತಿ, ಪರಮೇಶ್ವರ ಗಂಗಾಧರ ಪರಮೇಶ್ವರ ಗಂಗಾಧರ ಪರಮೇಶ್ವರ ಗಂಗಾಧರ ಕೀರ್ತೆ, ಪರಮೇಶ್ವರ ಗಂಗಾಧರ ಕೀರ್ತೆ, ಪತಿತ ಪಾವನ ಶ್ರೀ ಪಶುಪತೆ, ಪತಿತ ಪಾವನ ಶ್ರೀ ಪಶುಪತೆ, ಪತಿತ ಪಾವನ ಶ್ರೀ ಪಶುಪತೆ, ಮಹಾದೇವ ಶಿವ ಶಂಭೋ, ಶ್ರೀ ಮಾರುತಿ ಸುಂದರ ಪ್ರಭೋ, ಶ್ರೀ ಮಹಾದೇವ ಶಿವ ಶಂಭೋ, ಶಿವ ಶಂಭೋ, ಶಿವ ಶಂಭೋ.